ಪಡ್ಕೊಂಡ್ರು. ಇನ್ನೂ ನಾವು ಮಾಹಿತಿಯನ್ನು ಕೊಡೋರಿದ್ವಿ, ಆದರೆ ನಮ್ಮ ಸಮಯ ಮುಗಿತಾ ಇದೆ. ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಒಂದು ಸಹಾಯವಾಣಿ ಸಂಖ್ಯೆನ ಕೂಡ ತಮಗೆ ಉತ್ತರ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಹಾಯವಾಣಿ ಸಂಖ್ಯೆ ಬರ್ಕೊಳ್ಳಿ. ಕೃಷಿ ಇಲಾಖೆಯ ರೈತರ ಕಾಲ್ ಸೆಂಟರ್ ಇದು, ಟೋಲ್ ಫ್ರೀ ನಂಬರ್ ಇರ್ತದೆ 1800-425-3553. ಇನ್ನೊಮ್ಮೆ ಕೇಳಿ, 1800-425-3553. ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಮಾಹಿತಿಯನ್ನು ತಾವು ಪಡ್ಕೊಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಇನ್ನೊಮ್ಮೆ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:20.25. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ನೀವೆಲ್ಲರೂ ಆಲಿಸ್ತೀರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ಕಾರ್ಯಕ್ರಮ ಮೂಡಿಬರಲಿದೆ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಕಾರ್ಯಕ್ರಮ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ. ಕಳೆದ 14 ದಿನದಿಂದ ಭಾರತ ದೇಶದಾದ್ಯಂತ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೀತಾ ಇದೆ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಯಾವ ರೀತಿ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖ್ಯಸ್ಥರು ಹಾಗೂ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನಾನು ಯೋಗೇಶ್, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಒಂದು ಕೇಂದ್ರ ಪುರಸ್ಕೃತ ಒಂದು ಮುಂಚೂಣಿ ಅಭಿಯಾನ ಕಾರ್ಯಕ್ರಮ. ಇದನ್ನ May 29-June 12 ದೇಶದಾದ್ಯಂತ 731 ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ 113 ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಅಂಗ ಸಂಸ್ಥೆಗಳಲ್ಲಿ, ಎಲ್ಲಾ ಜಿಲ್ಲೆಗಳ ಎಲ್ಲಾ ತಾಲೂಕುಗಳಲ್ಲಿ, ಆಯ್ದ ಗ್ರಾಮ ಪಂಚಾಯತಿಗಳಲ್ಲಿ, ಎಲ್ಲಾ ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಶು ಸಂಗೋಪನಾ ಇಲಾಖೆ, ಮೀನುಗಾರಿಕಾ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರೈತ ಸಂಸ್ಥೆಗಳು, ಪ್ರಗತಿಪರ ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಕೃಷಿ ಸಚಿವರು, ಎಲ್ಲ ವಿಸ್ತರಣಾ ಕಾರ್ಯಕರ್ತರು ಏನಿದ್ದಾರೆ, ರೈತರೊಂದಿಗೆ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲ ಸಂಸ್ಥೆಗಳು ಸಹಗೂಡಿ ಎಲ್ಲರ ನಡೆ ರೈತರ ಬಾಗಿಲ ಕಡೆ ಅಂತ ತಿಳಿಸಿ ಹಳ್ಳಿಗಳಿಗೆ ಹೋಗಿ ಈ ಒಂದು ಕೃಷಿ ಸಂಕಲ್ಪ ಅಭಿಯಾನ ಕೈಗೊಳ್ತಾ ಇಲ್ಲಿ ಏನಂತಂದ್ರೆ ಮುಖ್ಯವಾಗಿ ಹೊಸ ಹೊಸ ತಂತ್ರಜ್ಞಾನಗಳು ಏನಿದಾವೆ ಕೃಷಿನಲ್ಲಿ, ಇತ್ತೀಚೆಗೆ ಬಂದಿರತಕ್ಕಂತ ಹವಾಮಾನ ಸಹಿಷ್ಣುತಾ ತಂತ್ರಜ್ಞಾನಗಳಾಗ್ಬೋದು, ಉತ್ತಮವಾದಂತಹ ಬೆಳೆ ಉತ್ಪಾದನೆನ ಸಾಧನೆ ಮಾಡಲಿಕ್ಕೆ ಎಲ್ಲಾ ಸಂಪನ್ಮೂಲಗಳನ್ನ ಸಮತೋಲನ ಸ್ಥಿತಿಯಲ್ಲಿ ಇಟ್ಕೊಂಡು ಸಾಧನೆ ಮಾಡ್ಲಿಕ್ಕೋಸ್ಕರತಕ್ಕಂತಹ ತಂತ್ರಜ್ಞಾನಗಳು, ನಿರ್ವಹಣಾ ಕ್ರಮಗಳಾಗ್ಬೋದು, ಬೆಳೆ ನಿರ್ವಹಣೆ, ಸಸ್ಯ ಸಂರಕ್ಷಣೆ, ನೀರು ನಿರ್ವಹಣೆ, ಇವೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳಿದೆ, ಅವನ್ನ ರೈತರಿಗೆ ತಿಳಿಸ್ಕೊಡ್ತಕ್ಕಂಥದ್ದು, ಅದು ಮಾಹಿತಿಗಳ ಮೂಲಕ ವಿಜ್ಞಾನಿಗಳ ಒಂದು ಡೆಲಿಬ್ರೇಷನ್ಸ್ ಏನಂತೀವಿ ಅದ್ರ ಮುಖಾಂತರ, ಮತ್ತೆ ಅಲ್ಲೇ ಪದ್ಧತಿ ಪ್ರಾತ್ಯತೆಗಳು, ಉದಾಹರಣೆಗೆ ಈಗ ಮುಂಗಾರು ಶುರು ಆಗ್ತಿದೆ, ಮುಂಗಾರಿಗೆ ತಯಾರಿ ಪ್ರಮುಖವಾದದ್ದು, ಹಾಗಾಗಿ ಈ ಮುಂಗಾರು ಹಂಗಾಮಿನ ಕಾರ್ಯಾಗಾರ ಅಂತಲೇ ತಿಳಿಸಬಹುದು ಈ ಒಂದು ಸಂಕಲ್ಪ ಅಭಿಯಾನನ. ಮುಂಗಾರಲ್ಲಿ ಪ್ರಮುಖವಾಗಿ ಬಿತ್ತನೆ ಬೀಜಗಳ ಆಯ್ಕೆ ಆಗ್ಬೋದು, ಆ ಬೀಜೋಪಚಾರದಿಂದ ಆಗ್ತಕ್ಕಂಥ ಲಾಭಗಳು, ಬೀಜಗಳ ಆಯ್ಕೆ, ತಳಿಗಳ ಆಯ್ಕೆ, ಇದ್ರ ಜೊತೆಗೆ ಅದಕ್ಕೆ ಪೂರಕವಾಗಿ ಎಲ್ಲ ಇಲಾಖೆಗಳ ಏನು ಅಭಿವೃದ್ಧಿ ಯೋಜನೆಗಳಿದಾವೆ. ಉದಾಹರಣೆಗೆ ಕೃಷಿ ಇಲಾಖೆಯಲ್ಲಿ 10 ಹಲವಾರು ಯೋಜನೆಗಳಿದಾವೆ. ರಾಷ್ಟ್ರೀಯ ಆಹಾರ ಪೌಷ್ಟಿಕ ಸುಭದ್ರತೆ ಇದೆ, ನೀರಾವರಿ ಲಘು ನೀರಾವರಿ ಯೋಜನೆ, ಯಾಂತ್ರೀಕರಣ ಯೋಜನೆ, ದೇಸಿ ತಳಿಗಳ ಸಂರಕ್ಷಣೆ, ನೈಸರ್ಗಿಕ ಕೃಷಿ, ಹೀಗೆ ಪಶುಸಂಗೋಪನಾ ಇಲಾಖೆ ಆಗ್ಬೋದು, ತೋಟಗಾರಿಕಾ ಇಲಾಖೆ ಆಗ್ಬೋದು, ಇಲ್ಲಿ ಇರತಕ್ಕಂತ ಎಲ್ಲ ಯೋಜನೆಗಳನ್ನ ಸಮ್ಮಿಲನಗೊಳಿಸಿ ಎಲ್ಲ ಒಂದೇ ಸೂರಿನಲ್ಲಿ ವಿಜ್ಞಾನಿಗಳು, ವಿಸ್ತರಣಾ ಕಾರ್ಯಕರ್ತರು, ಎಲ್ಲ ಅಭಿವೃದ್ಧಿ ಇಲಾಖೆಗಳ ಮತ್ತೆ ರೈತಪರ ಸಂಸ್ಥೆಗಳು ಎಲ್ಲವೂ ಕೂಡ ಒಂದೇ ಸೂರಿನಡಿ ರೈತರ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಅವರ ಬಾಗಿಲಿಗೆ ತಲುಪಿ ಅವರೊಂದಿಗೆ ಈ ಮಾಹಿತಿಗಳನ್ನು ಹಂಚಿಕೊಂಡು, ಮತ್ತೆ ಈ ಚಾಮರಾಜನಗರ ಜಿಲ್ಲೆನಲ್ಲಿ ನಾವು ಎಲ್ಲಾ 4 ತಾಲೂಕುಗಳು, ಗುಂಡುಪೇಟೆ, ಕೊಳ್ಳೇಗಾಲ, ಚಾಮರಾಜನಗರ ಮತ್ತೆ ಯಳಂದೂರು ತಾಲೂಕುಗಳಲ್ಲಿ ಆಯ್ದ ಹೋಬಳಿಗಳಲ್ಲಿ ಅಂಗಳ ಹೋಬಳಿ, ಬಂಡಳ್ಳಿ, ಹೊನ್ನೂರು, ಬರ್ಗಿ, ಗೌಡಳ್ಳಿ, ಲಕ್ಕೂರು, ಪಡಗೂರು, ಹೆಗ್ಗೋಟಾರ, ಹಕ್ಕಲಪುರ, ಮಧುವನಹಳ್ಳಿ, ಸಂತೆಮರಳ್ಳಿ, ರಾಮಪುರ, ಹರ್ನಳ್ಳಿ, ಜ್ಯೋತಿಗೌಡನಪುರ, ಈ ರೀತಿಯಾಗಿ 12 ತಾರೀಕು ಇದನ್ನ ಒಂದು ಸಮಾರೋಪವನ್ನು ಕೂಡ ಮಾಡ್ತಕ್ಕಂಥದ್ದು, ದೊಡ್ಡದಾಗಿ ಮುಂದಿನ ಗಂಗಾರ ತಾಂತ್ರಿಕ ಕಾರ್ಯಾಗಾರ ಮಾಡಿ ಎಲ್ಲಾ ವಿಜ್ಞಾನಿಗಳು ಮತ್ತೆ ಅಧಿಕಾರಿಗಳ ಮೂಲಕ ಮಾಹಿತಿ ಕೊಡಿಸಿ, ಒಟ್ಟಾರೆ ಏನು ಅಂತಂದ್ರೆ ಒಂದು ಉತ್ಪಾದನೆಯಲ್ಲಿ ಸುಸ್ಥಿರತೆ ಮತ್ತೆ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತೆ ಮುಂಗಾರು ಈಗ ಬದಲಾಗ್ತಾ ಇರತಕ್ಕಂಥ ಹವಾಮಾನದಲ್ಲಿ ಮುಂಗಾರಿಗೆ ಯಾವ ರೀತಿ ಸನ್ನದ್ಧರಾಗಿ ಯಶಸ್ವಿಯಾಗಿ ಪ್ರಾಥಮಿಕ ಹಂತದ ಕೃಷಿ ಕಾರ್ಯಕ್ರಮಗಳನ್ನ ಅವರು ರೂಪಿಸಿಕೊಂಡು ಉತ್ತಮವಾದಂತಹ ಬೆಳೆಯನ್ನ ಬೆಳೆಯಕ್ಕೆ ಸಹಕಾರ ಆಗಿ ಅವರ ಆದಾಯಗಳು ಕೂಡ ಉತ್ತಮವಾಗಿ ಬರ್ತಕ್ಕಂಥ ಒಂದು ಸನ್ನಿವೇಶ ಉಂಟಾಗಲಿ ಅನ್ನೋಸ್ಕರ ಈ ಒಂದು ವಿಕಸಿತ ಕೃಷಿ ಅಭಿಯಾನನ ದೇಶಾದ್ಯಂತ ಕೈಗೊಳ್ಳಲಾಗ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ ಬಿಎನ್, ಐಸಿಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥ. ನಿಮಗೆಲ್ಲ ಗೊತ್ತಿರಬೇಕು, ಈಗಾಗಲೇ May 29 June 12 ಆಲ್ರೆಡಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಅಭಿಯಾನಕ್ಕೆ ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ ಇಲಾಖೆ, ಸಂಘ ಸಂಸ್ಥೆಯವರು, ರೈತ ಉತ್ಪಾದಕ ಕಂಪನಿಗಳು ಕೈಜೋಡಿಸಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದುವರೆಗೂ ನಾವು 115 ಹಳ್ಳಿಗಳಲ್ಲಿ ಹೋಗಿ 20,452 ಮೇಲ್ ಫಾರ್ಮರ್ಸ್ ಅಂದ್ರೆ ಗಂಡಸರು ರೈತರನ್ನು ನೋಡಿ, ಅದೇ ರೀತಿ 7,787 ಮಹಿಳೆಯರನ್ನ ಭೇಟಿ ಮಾಡಿದ್ದೀವಿ. ಒಟ್ಟು 28,239 ರೈತರನ್ನು ನಾವು ಈ ಜಿಲ್ಲೆಯಲ್ಲಿ ಸಂಪರ್ಕಿಸಿದ್ದೀವಿ. ಒಟ್ಟು 8 ತಾಲೂಕುಗಳಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೀವಿ. ಇದು ಹೇಗೆ ನಡೀತಾ ಇದೆ ಅಂದ್ರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ 3 ತಂಡಗಳನ್ನು ಮಾಡಿ ಒಂದೊಂದು ತಂಡದಲ್ಲಿ 2 ಸೈಂಟಿಸ್ಟ್ಗಳು ಹಾಕಿ ಅಥವಾ ವಿಷಯ ತಜ್ಞರು, ಅದರ ಜೊತೆಗೆ ಕೆಲವರು ನುರಿತ ತಜ್ಞರು, ಅವರು ಕೃಷಿ ಬಗ್ಗೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಬಗ್ಗೆ ಆಗಿರ್ಬೋದು ಅಥವಾ ಹೈನುಗಾರಿಕೆ ಬಗ್ಗೆ ಆಗಿರ್ಬೋದು ಅದನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಸೇರಿ ಒಟ್ಟು 12 ಜನ ICR ರೈತರು ಬಂದು ಹೋಗ್ತಾ ಇದ್ದಾರೆ. ಅವರು ಒಂದೊಂದು ಹಳ್ಳಿಗೂ ಕೂಡ ಹೋಗಿ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸ್ಬೇಕು. ಇದರ ಮುಖ್ಯ ಉದ್ದೇಶ ಅಂದ್ರೆ, ನಮ್ಮ ಕೇಂದ್ರ ಸರ್ಕಾರದವರು ಈ ಮುಂಗಾರು ಬೆಳೆಗೆ ಏನಪ್ಪ ರೈತರು ಬೆಳಿಬೇಕು, ಯಾವ ಬೆಳೆ ತಗೊಂಡ್ರೆ ಒಳ್ಳೆಯದು, ಸೊ ಅವ್ರು ಏನೇನು ಹೇಳ್ಬೇಕು ಅಂದ್ರೆ, ಭೂಮಿ ಸಿದ್ಧತೆ, ಗುಣಮಟ್ಟದ ಬಿತ್ತನೆ ಬೀಜ, ತಳಿಗಳ ಆಯ್ಕೆ, ಆಮೇಲೆ ಎಲ್ಲಿ ಒಳ್ಳೆ ಗುಣಮಟ್ಟದ ಬೀಜಗಳು ಸಿಗುತ್ತೆ, ಅವ್ರ ಹೈಬ್ರಿಡ್ ತಗೋಬೇಕಾ ಅಥವಾ ತಳಿಗಳು ತಗೋಬೇಕಾ, ಆಮೇಲೆ ಯಾವ ರೀತಿ ರೋಗ ನಿರೋಧಕ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮುಖ್ಯವಾಗಿ 60-70% ರೋಗ ನಿವಾರಣೆ ಮಾಡಬೇಕು ಅಂದ್ರೆ ಬೀಜೋಪಚಾರ ಮುಖ್ಯವಾದದ್ದು. ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟು ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತಾ ಇದೀವಿ. ಅದೇ ರೀತಿ ಮಣ್ಣು ಪರೀಕ್ಷೆ, ಆಮೇಲೆ ಮುಖ್ಯವಾಗಿ ಇದು ನಮ್ಮ ಸೈಂಟಿಸ್ಟ್ಗಳು ಜಾಸ್ತಿ ICR ಇಂದ ಬಂದಿರೋದ್ರಿಂದ ಪಶುವೈದ್ಯಕೀಯ ಹೈನುಗಾರಿಕೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದೀವಿ. ಅದಲ್ಲದೆ ರೋಗ ನಿಯಂತ್ರಣ ಮಾಡುವುದು, ಅದು ಬೋತ್ ಆರ್ಗ್ಯಾನಿಕಲಿ ಪ್ಲಸ್ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾವಯವ ಕೃಷಿಯಿಂದ ಕೂಡ ಕಂಟ್ರೋಲ್ ಮಾಡಬಹುದು. ಸೊ ಅದಲ್ಲದೆ ನಾವು ಜಾಸ್ತಿ ರೈತರಲ್ಲಿ ಟ್ರೈಕೋಡರ್ಮ ಸೂಡಮನ್ನ ಬಳಸಕ್ಕೆ ಹೇಳ್ತಾ ಇದೀವಿ. ಕೊಟ್ಟಿಗೆ ಗೊಬ್ಬರವನ್ನು ಹೇಗೆ ಎನ್ರಿಚ್ ಮಾಡ್ಕೋಬಹುದು, ಟ್ರೈಕೋಡರ್ಮ ಅಥವಾ ಬೇವಿನಿಂಡಿ ಅಥವಾ ಸೂಡೋಮೋನಸ್ ಮೂರನ್ನು ಹಾಕಿ ಕೊಡಕೆ ಗೊಬ್ಬರ ಯಾವ ರೀತಿ ಇದು ಮಾಡಬಹುದು. ಮತ್ತೆ 12 ತಾರೀಕು ವಿಶೇಷ ಕಾರ್ಯಕ್ರಮ ತರ್ಗೂರಲ್ಲಿ ಮಾಡಬೇಕು ಅಂತ ಇದೆ ಸರ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಿ ರಾಮಚಂದ್ರ, ಪ್ರಾಧ್ಯಾಪಕರು, ಬೇಸಾಯ ಶಾಸ್ತ್ರ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ನಾಗನಹಳ್ಳಿ. ಎಲ್ಲ ರೈತ ಬಾಂಧವರೇ, ದಿನಾಂಕ 12/6/2025 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾದಂಥ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಮುಂಗಾರು ಬೆಳೆಯಲ್ಲಿ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯ ಮಾಡಿಸಿಕೊಡುವಂಥ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೊಸ ಹೊಸ ತಳಿಗಳ ಪರಿಚಯ, ಹೊಸ ಹೊಸ ತಂತ್ರಜ್ಞಾನಗಳ ಪರಿಚಯ ಹಾಗೂ ಪದ್ಧತಿ ಪ್ರಾತ್ಯಕ್ಷಿಕೆ, ಹೊಸ ಹೊಸ ತಳಿಗಳ ಬಿತ್ತನೆ ಬೀಜಗಳ ಲಭ್ಯತೆಯನ್ನು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿಯಲ್ಲಿ ಏರ್ಪಡಿಸಿದ್ದೇವೆ. ಹಾಗಾಗಿ ಆಸಕ್ತ ರೈತರು ತಾವು ಭಾಗವಹಿಸಿ ಮುಂಗಾರು ಬೆಳೆಯಲ್ಲಿ ಕೈಗೊಳ್ಳಬಹುದಾದಂಥ ಭತ್ತದ ಬಿತ್ತನೆ ಬೀಜಗಳ ಲಭ್ಯತೆ ಇರಬಹುದು, ಹಸಿರೆಲೆ ಗೊಬ್ಬರಗಳ ಬಳಕೆ ಇರಬಹುದು, ಹಾಗೆ ಸಾವಯವ ಕೃಷಿ ಬಗ್ಗೆ ತಂತ್ರಜ್ಞಾನಗಳನ್ನು ತಿಳಿದುಕೊಳ್ಳುವ ಬಗ್ಗೆ ಇರ್ಬೋದು, ಹಾಗೆ ಸಮಗ್ರ ಕೃಷಿ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಹಾಗೆ ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾದ ಬೆಳೆಗಳ ಬಗ್ಗೆ, ಕೃಷಿ ಮತ್ತು ತೋಟಗಾರಿಕಾ ಬೆಳೆ ಬಗ್ಗೆ, ಸಮಗ್ರ ಕೀಟ ರೋಗ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಹಾಗಾಗಿ 12/6/2025 ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಮೈಸೂರು ಜಿಲ್ಲೆಯ ರೈತರುಗಳಿಗೂ ಮುಂಗಾರು ಬೆಳೆಯ ಬಗ್ಗೆ ತಂತ್ರಜ್ಞಾನವನ್ನು ಪರಿಚಯ ಮಾಡಿಸಿಕೊಡುವ ಸಲುವಾಗಿ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಭಾಗವಹಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಂತ ನಾವು ಎಲ್ಲರ ಪರವಾಗಿ ಕೇಳ್ಕೊತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಮಲಾಬಾಯಿ ಕೂಡ್ಗಿ. ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಕೃಷಿ ಜಾಗೃತಿ ಕಾರ್ಯಕ್ರಮವನ್ನ ನಾವು ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳು 29 ಶುರುವಾಗಿ ಜೂನ್ 12 ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ವತಿಯಿಂದ ಆಗಿರುವಂತಹ ವಿಕಸಿತ ಕೃಷಿ ಸಂಕಲ್ಪ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ರಾಷ್ಟ್ರೀಯ ಆಂದೋಲನವಾಗಿ ಈ ಕಾರ್ಯಕ್ರಮ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜರುಗ್ತಾ ಇದೆ.